ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು. ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ. ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ. ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು. ದೇವರ ಬೇಡ ಜಗದಲ್ಲಿ, ತಾಯಿ ಇದ್ದರೆ ಎದುರಲ್ಲಿ. ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ. ಜನ್ಮದಾತಿ ಮತ್ತು ಪ್ರಕೃತಿ ಮಾತೆ, ಇವುಗಳ ರಕ್ಷಣೆ ಮನುಕುಲದ ಕರ್ತವ್ಯ. ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ. ಅಪ್ಪ ಸೂತ್ರಧಾರ ಕೇಳು ಕನಸ ಕಂಡಿರೆ. ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು. ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ. ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ. ರೆಕ್ಕೆಯ ಕುದುರೆಯಿರಿ, ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು. ಮಕ್ಕಳಲ್ಲಿ ಓದುವ ಹವ್ಯಾಸ ಬೆಳೆಯುವಂತೆ ಮಾಡುವುದು ಹಿರಿಯರ ಕರ್ತವ್ಯ. ಪುಸ್ತಕಗಳನ್ನು ಓದುವುದರಿಂದ ಮಕ್ಕಳ ಕಲ್ಪನಾ ಶಕ್ತಿ ವಿಸ್ತಾರಗೊಳ್ಳುತ್ತದೆ, ಮಕ್ಕಳ ಭಾವ ಪ್ರಪಂಚ ವಿಸ್ತಾರಗೊಳ್ಳುವುದು ಬಾಲ್ಯದಲ್ಲಿಯೇ. ಮಕ್ಕಳು ನೋಡಿದ್ದನ್ನ, ಓದಿದ್ದನ್ನ, ಕೇಳಿದ್ದನ್ನ ಬಹುಬೇಗ ಗ್ರಹಿಸುತ್ತಾರೆ. ಆದ್ದರಿಂದ ಎಳವೆಯಲ್ಲಿ ಪುಸ್ತಕದ ಓದು ಅತಿ ಮುಖ್ಯ. ಪುಸ್ತಕಗಳು ಸುಖಕರ ಬಾಳುವಿಗೆ ದಾರಿದೀಪ, ಬದುಕಿಗೆ ಭರವಸೆ. ಕವಿ ಪಿಬಿ ಶೆಲ್ಲಿ ಹೇಳಿದಂತೆ, ಹೆಚ್ಚು ಹೆಚ್ಚು ಓದಿದಂತೆಲ್ಲ ನಮ್ಮ ಅಜ್ಞಾನದ ಅರಿವು ನಮಗೆ ಉಂಟಾಗುತ್ತದೆ. ಇದುವರೆಗೆ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ, ಸಮಯ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಏರ್ ನೆಕ್ಸ್ಟ್ ಕಾರ್ಯಕ್ರಮ ಮೂಡಿಬರಲಿದೆ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು.